ಉಯ್ಯಾಲೆ ಓ ಜಂಪಾಲೆ ಹಾಡೋಣ ಬನ್ನಿ ಕಣ್ಣು ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ ಹಾಡೋಣ ಬನ್ನಿ ಕಣ್ಣು ಮುಚ್ಚಾಲೆ ತೂಗೋಣ ಬನ್ನಿ ಉಯ್ಯಾಲೆ ಹಕ್ಕಿಗಳಿಂಚರ ಕರೆಯೋಲೆ ಹಕ್ಕಿಗಳಿಂಚರ ಕರೆಯೋಲೆ ಕುಣಿಯುತ್ತ ಬರುವಳು ವನಮಾಲೆ ಹಕ್ಕಿಗಳಿಂಚರ ಕರೆಯೋಲೆ ಕುಣಿಯುತ್ತ ಬರುವಳು ವನಮಾಲೆ ಇಂಪು ಇಂಪಿನ ಗುಂಪು ಕೊಗಿಲೆ ಇಂಪು ಇಂಪಿನ ಗುಂಪು ಕೊಗಿಲೆ ತಂಪನು ಸುಸುವ ಹೂಗಳ ಮಾಲೆ ಜೀವನ ಒಂದು ನಾಟಕ ಶಾಲೆ ಜೀವನ ಒಂದು ನಾಟಕ ಶಾಲೆ ನಾವೆಲ್ಲ ಕುಣಿಯುವ ನರ್ತನ ಶಾಲೆ ಉಯ್ಯಾಲೇ